ಆಕಾಶವಾಣಿ ಹಾಸನ ಎಫ್ಎಂ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಹಾಗೂ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ರೈತ ಮಿತ್ರರೇ, ಇಂದಿನ ಕಿಸಾನ್ ವಾಣಿಯಲ್ಲಿ ಕೇಳಿ ಸಮಗ್ರ ಕೃಷಿಯಲ್ಲಿನ ಅನುಭವಗಳ ಕುರಿತು ಚನ್ನರಾಯಪಟ್ಟಣ ತಾಲೂಕು ನವಿಲೆ ತಿಮ್ಮಲಾಪುರದ ಪ್ರಗತಿಪರ ಕೃಷಿಕ ಓಂಕಾರಮೂರ್ತಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕೇಶವ ನೇತ್ರಾಲಯ ನಿಮ್ಮೆಲ್ಲರ ಸೇವೆಯಲ್ಲಿ 30 ವರ್ಷಗಳನ್ನು ಮುಗಿಸಿ ಯಶಸ್ವಿಯಾಗಿ ಮುನ್ನಡೆದಿದೆ. ಈ ಪ್ರಯುಕ್ತ ಉಚಿತವಾಗಿ ಸಕ್ಕರೆ ಕಾಯಿಲೆ ರೋಗಿಗಳಿಗೆ ಡಯಾಬಿಟಿಕ್ ರೆಟಿನೋಪತಿ, ಗ್ಲಕೋಮಾ ಸಂಬಂಧಿತ ಕಣ್ಣಿನ ಪರೀಕ್ಷೆ, ಶಾಲಾ ಮಕ್ಕಳ ಕಣ್ಣಿನ ಪರೀಕ್ಷೆಯ ಶಿಬಿರವನ್ನು 30 ಸೆಪ್ಟೆಂಬರ್ವರೆಗೆ ಏರ್ಪಡಿಸಲಾಗಿದೆ. ಲಾಸಿಕ್ ಚಿಕಿತ್ಸೆ ರಿಯಾಯಿತಿ ದರದಲ್ಲಿ ನೀಡಲಾಗುವುದು. ಸಾರ್ವಜನಿಕರು ನೋಂದಣಿಗೆ 0817226621 ಅಥವಾ 7795134565ಕ್ಕೆ ಸಂಪರ್ಕಿಸಿ. ಕೇಶವ ನೇತ್ರಾಲಯ, ಹರ್ಷಮಹಲ್ ರಸ್ತೆ, ಹಾಸನ. ನಾಗರಿಕರಲ್ಲಿ ನಮ್ಮ ಮನವಿ, ನೀವು ಕೈಪಂಪು ಕೊಳವೆ ಬಾವಿ ನೀರನ್ನು ಬಳಸುವ ಮತ್ತು ಕುಡಿಯುವ ಮುನ್ನ ಜಿಲ್ಲಾ ಆರೋಗ್ಯ ಇಲಾಖೆಯ ಫ್ಲೋರೈಡ್ ಪ್ರಯೋಗಶಾಲೆಯಲ್ಲಿ ಪರೀಕ್ಷೆಗೆ ಒಳಪಡಿಸಿ. ಫ್ಲೋರೈಡ್ ಅಂಶ 1 ppm ಗಿಂತ ಹೆಚ್ಚಾಗಿರುವ ನೀರು ಕುಡಿದಲ್ಲಿ ಫ್ಲೋರೋಸಿಸ್ ಬರುತ್ತದೆ. 1 ppm ಗಿಂತ ಹೆಚ್ಚಾಗಿರುವ ಫ್ಲೋರೈಡ್ ನೀರನ್ನು RO ಇಂದ ಶುದ್ಧೀಕರಿಸಿ ಕೊಡಲಾಗುವ ನೀರನ್ನೇ ಬಳಸಿರಿ ಮತ್ತು ಕುಡಿಯಿರಿ. ಸಮತೋಲನ ಪೌಷ್ಟಿಕ ಆಹಾರವನ್ನು ತಪ್ಪದೆ ಸೇವಿಸಿರಿ. ಫ್ಲೋರೋಸಿಸ್ ಬರದಂತೆ ತಡೆಗಟ್ಟಿರಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಪ್ರೀತಿಯ ಕೇಳುಗರೆ, ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಚನ್ನರಾಯಪಟ್ಟಣ ತಾಲೂಕು ನವಿಲೆ ತಿಮ್ಮಲಾಪುರದ ಪ್ರಗತಿಪರ ಕೃಷಿಕರಾದ ಓಂಕಾರ ಮೂರ್ತಿ ಅವರು ನಮ್ಮೊಂದಿಗೆ ಇದ್ದಾರೆ. ಸಮಗ್ರ ಕೃಷಿಯನ್ನ ಅವರು ಮಾಡಿಕೊಂಡು ಬರ್ತಾ ಇದ್ದಾರೆ ಅನೇಕ ವರ್ಷಗಳಿಂದ. ಬಹಳ ಮುಖ್ಯವಾಗಿ ಅವರು ತಮ್ಮ ತೋಟದಲ್ಲಿ ಸಾವಯವ ಕೃಷಿಗೆ ಮತ್ತು ನೈಸರ್ಗಿಕ ಕೃಷಿಗೆ ಹೆಚ್ಚು ಒತ್ತನ್ನು ನೀಡಿರ್ತಕ್ಕಂಥವ್ರು. ಹೀಗೆ ಸಾವಯವ ಕೃಷಿ ಮತ್ತು ನೈಸರ್ಗಿಕ ಕೃಷಿಯನ್ನು ಮಾಡೋದ್ರಿಂದ ಏನೆಲ್ಲ ಅನುಕೂಲ ಆಗುತ್ತೆ, ಈ ಥರದ ವಿಚಾರಗಳನ್ನು ಈಗ ಅವರಿಂದನೇ ನಾವು ತಿಳಿದುಕೊಳ್ಳೋಣ. ನಮಸ್ಕಾರ ಓಂಕಾರ ಮೂರ್ತಿ ಅವರು. ನಮಸ್ಕಾರ ಸರ್. ಎಷ್ಟಾಯ್ತು ವಯಸ್ಸು ನಿಮಗೆ? 50 ವರ್ಷ ಸರ್. 50 ವರ್ಷ. ಏನು ಓದಿದ್ರಿ? ನಾನು ITI ಮಾಡಿದ್ದೆ ಸರ್. ಆಗ್ಲಿ 1994ರಲ್ಲಿ ITI ಮಾಡಿ ಕೃಷಿಗೆ ಬಂದ್ರೆ? ಹೌದು, ನೇರವಾಗಿ ಕೃಷಿಗೆ ಬಂದ್ವಿ ಸರ್. ಮುಂದೆ ಏನು ಉದ್ಯೋಗ ಸಿಕ್ಕಿತ್ವಿ, HL BL BHL ಎಲ್ಲ ಸೆಲೆಕ್ಷನ್ ಆಗಿತ್ತು. ಆದರೂ ನಮ್ಮ ತಂದೆಯವರ ಆಸೆ ಕೃಷಿ ಮಾಡಬೇಕು ಅನ್ನೋದು ಅವ್ರ ಆಸೆ ಇತ್ತು. ಅವರ ಮಾರ್ಗದರ್ಶನದಲ್ಲಿ ಕೃಷಿನ ನೀವು ಒಳ್ಳೆ ರೈತರಾಗಬೇಕು ಅನ್ನೋದು ಅವ್ರ ಕನಸು ಕಾಣ್ತಾ ಇದ್ರು. ಅದನ್ನ ಇವತ್ತು ನಾವು ನೆನ್ಸ್ ಮಾಡಿದ್ವಿ ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್. ಕೃಷಿ ಇಷ್ಟ ಆಯ್ತು ನಿಮಗೆ? ಖಂಡಿತ ಇಷ್ಟ ಆಯ್ತು ಸರ್. ನಾನು ಕೃಷಿಗೆ ಬಂದಾಗ ಒಂದು 2 ತೀರ್ಮಾನ ಮಾಡ್ಕೊಂಡೆ. ಒಂದು ಗ್ರೀನ್ ರೆವಲ್ಯೂಷನ್ ಮಾಡಬೇಕು, ಇನ್ನೊಂದು ವೈಟ್ ರೆವಲ್ಯೂಷನ್ ಮಾಡಬೇಕು ಅಂತ ಕೃಷಿಗೆ ಬಂದನು ನೇರವಾಗಿ. ಏನು ಗ್ರೀನ್ ರೆವಲ್ಯೂಷನ್ ಮತ್ತೆ ವೈಟ್ ರೆವಲ್ಯೂಷನ್ ಅಂದ್ರೆ? ಅಂದ್ರೆ ನಮ್ಮ ಇಡೀ ಜಮೀನು ಒಂದು 25 ಎಕರೆ ಇತ್ತು, ಎಲ್ಲ ಸುಮ್ಮನೆ ಆಳು ಬಿದ್ದು ಪಾಳು ಬಿದ್ದು ಜಮೀನುಗಳಿದ್ದು. ಎಲ್ಲಿ ನೋಡಿದ್ರು ಹಸಿರು ಬೆಳೆಸಬೇಕು, ಗಿಡ ಮರ ಅರಣ್ಯ ತೆಂಗು ಅಡಿಕೆ ಬಾಳೆ ಎಲ್ಲ ಪ್ರತಿಯೊಂದು ಏನಾಗುತ್ತೆ ಅದು ಹಸಿರು. ಎಲ್ಲಿ ನೋಡಿದ್ರೆ ನಮ್ಮ ಜಮೀನು ಇವತ್ತು ಯಾವ ಮೂಲೆನೂ ಆಳು ಬಿದ್ದಿಲ್ಲ. ಎಲ್ಲಿ ನೋಡಿದ್ರು ಹಸಿರಾಗಿದೆ. ಇನ್ನೊಂದು ವೈಟ್ ರೆವಲ್ಯೂಷನ್ ಅಂದ್ರೆ ಹೈನುಗಾರಿಕೆ. ಆಗ ಹೈನುಗಾರಿಕೆ ಮಾಡಾರೆ ಇರಲಿಲ್ಲ. ಹೈನುಗಾರಿಕೆ ಅಂದ್ರೆ ಏನೇನೋ ಅಪಪ್ರಚಾರ ಅಥವಾ ಜನಗಳಲ್ಲಿ ಭಿನ್ನಾಭಿಪ್ರಾಯ ಏನೇನೋ ಇತ್ತು. ಅದು ನಾವು ಪ್ರತಿ ದಿವಸ ಅವತ್ತು ಸ್ಟಾರ್ಟ್ ಮಾಡಿರೋದು ಇವತ್ತಿನವರೆಗೂ ಡೈಲಿ 30-40 ಲೀಟರ್ ಹಾಲು ಆವರೇಜ್ ಆಗಿ ಆಗ್ತಾ ಬರ್ತಾ ಇದೆ ಸರ್. ಇವತ್ತಿನ ಒಂದಿನಲೂ ಸಹ ಪೆಂಡಿಂಗ್ ಇಲ್ಲ. ಅದು ವೈಟ್ ರೆವಲ್ಯೂಷನ್ ಮೂಲ ಕಾನ್ಸೆಪ್ಟ್, ಅದ್ರ ಹೆಸರು ಅಷ್ಟೇ ಸರ್. ಎರಡನ್ನು ಮಾಡ್ಲಿಕ್ಕೆ ಸಾಧ್ಯ ಆಯ್ತು ನಿಮಗೆ? ಖಂಡಿತ ಮಾಡಿದ್ವಿ ಸರ್. ಅಂದ್ರೆ ನಮಗೆ ಬ್ರದರ್ಸ್ ಸಹಕಾರ ಇತ್ತು. ನಾವು ಜಾಯಿಂಟ್ ಫ್ಯಾಮಿಲಿ, 3 ಬ್ರದರ್ಸ್. ಅವರು ನನ್ನ ಬ್ರದರ್ಸ್ ಅಂತ ಅಂದ್ಕೊಂಡಿಲ್ಲ, ಅವ್ರ ಪೇರೆಂಟ್ಸ್ ಅಂತ ನಾನು ಟ್ರೀಟ್ ಮಾಡಿ ನಮ್ಮ ಏಳಿಗೆಗೆ ಅವರು ನಿಜವಾಗ್ಲೂ ಶ್ರಮಿಸಿದ್ದಾರೆ. ಹಾಗಾಗಿ ನಾವು ಜೀವನದಲ್ಲಿ ಸಾರ್ಥಕತೆ ಕಂಡಿದ್ವಿ ಸರ್. ನೀವು ಏನು ಗ್ರೀನ್ ರೆವಲ್ಯೂಷನ್ ಮಾಡಬೇಕು ಅಂತ ಅನ್ಕೊಂಡಿದ್ರು ಅದು ಈಡೇರಿದೆ. ಯಾಕೆ ಅಂತ ಅಂದ್ರೆ ನಾನು ಕೂಡ ತೋಟ ಎಲ್ಲ ಸುತ್ತಾಡಿದೆ, ಎಲ್ಲೂ ಕೂಡ ಖಾಲಿ ಜಾಗ ಇಲ್ಲ, ಎಲ್ಲಾ ಕಡೆಯೂ ಕೂಡ ಹಸಿರು ನಳನಳಿಸ್ತಾ ಇದೆ. ಏನೇನು 25 ಎಕರೆ ಜಮೀನಿನಲ್ಲಿ ಏನೇನು ಬೆಳ್ಕೊಂಡಿದ್ರೆ ಅದ್ರ ಬಗ್ಗೆ ಹೇಳಿ. ನಾವು ಸುಮಾರು ಒಂದು 100-125 ವೆರೈಟೀಸ್ ಇದೆ, ಒಂದು ದೊಡ್ಡ ಪಟ್ಟಿನೇ ಇದೆ. ಬಟ್ ಮೇಜರ್ ಆಗಿ ಹೇಳ್ಬೇಕು ಅಂದ್ರೆ ತೆಂಗು, ಅಡಿಕೆ, ಸೀತಾಫಲ, ದಾಳಿಂಬೆ, ಪಪ್ಪಾಯ, ನುಗ್ಗೆ, ಇವನ್ ಆಗ್ರೋ ಫಾರೆಸ್ಟ್ ನಲ್ಲಿ ಜಾಗ, ಹೆಬ್ಬೇವು, ಸಿಲ್ವರು, ಅರಣ್ಯ ಕೃಷಿ, ಎಲ್ಲಾ ತರದ್ದು ಇದೆ ಸರ್. ಅದೇ ಒಂದು ಪಟ್ಟಿನೇ ಇದೆ ದೊಡ್ಡದೊಂದು. ಮನೆ ಬೆಳೆಯಂತ ಆಹಾರ ಧಾನ್ಯ, ಮತ್ತೆ ಪ್ರತಿ ಸಹ ಬಳಸ ಕಷಾಯ, ಇವನು ನೋನಿ ಒಳಗಾಗಿ ಬೆಳ್ಕೊಂಡಿದೀವಿ. ಲೆಮನ್ ಗ್ರಾಸು, ಹಂಗಾಗಿ ಎಗ್ ಫ್ರೂಟು, ಡ್ರಾಗನ್ ಫ್ರೂಟು, ಮಾವು, ಹಲಸು, ಎಲ್ಲ ಹಣ್ಣಂಪ್ಲು ಪ್ರತಿ ದಿವಸ ಆಲ್ ಸೀಸನ್ ಫ್ರೂಟ್ಸ್ ಗಿಡ ಇದೆ ಸರ್. ಹಂಗಾಗಿ ಪ್ರತಿ ದಿವಸ ನಮ್ಮಲ್ಲಿ ಹಣ್ಣು ಹೂವು ಯಾರೇ ಬಂದ್ರು ನಮಗೆ ಉಪಯೋಗಿಸುವಷ್ಟು, ಅಕ್ಕಿಪಕ್ಷಿ ತಿನ್ನುವಷ್ಟು, ಬಂದು ಗೆಸ್ಟಿ ಕೊಡುವಷ್ಟು ಬೆಳ್ಕೊಂಡಿದ್ವಿ ಸರ್. ಯಾವ್ದಾದ್ರು ಒಂದು ಬೆಳೆಗಳಲ್ಲಿ ನಾವು ಲಾಭ ಮಾಡಬೇಕು ಅಂತ ಹೇಳಿದ್ರೆ ಒಂದ್ ರೀತಿ ಬೆಳೆ ಬೆಳಿಬೇಕು ಅಂತ ಹೇಳ್ತಾರೆ. ಒಂದ್ ರೀತಿ ಬೆಳೆ ಬೆಳೆಯೋದ್ರಿಂದ ಅದು ಒಳ್ಳೆ ಫಸಲು ಬರುತ್ತೆ, ಒಳ್ಳೆ ದುಡ್ಡು ಕೂಡ ಕೈ ತುಂಬ ಸಿಗುತ್ತೆ ಅನ್ನುವಂಥದ್ದು. ಅದರ ಜೊತೆಗೆ ಕೆಲವರು ಮಾತ್ರ ಮಿಶ್ರ ಬೆಳೆ ಮತ್ತೆ ಅಕಡಿ ಬೆಳೆ ಅಂತ ಹೇಳಿ ಬೆಳ್ಕೊಳ ಅಂಥದ್ದು. ಆದ್ರೆ ನಿಮ್ ತೋಟದಲ್ಲಿ ಯಾವುದು ಕೂಡ ಕ್ರಮವಾಗಿಲ್ಲ, ತೆಂಗನ್ನೊಂದನ್ನು ಬಿಟ್ರೆ ಇಲ್ಲೆಲ್ಲೋ ಇಲ್ಲೆಲ್ಲೋ ಏನೇನೋ ಗಿಡಗಳಿದಾವೆ. ಈ ತರನು ಕೂಡ ಕೃಷಿ ಮಾಡೋದ್ರಿಂದ ಲಾಭ ಮಾಡಬಹುದು ಅಂತ ಅನ್ಸುತ್ತೆ. ಖಂಡಿತ, ಒಂದು ಬೆಳೆ ಮಾಡಿದ್ರೆ ಅವ್ನ ಜೀವನದಲ್ಲಿ ಸಕ್ಸಸ್ ಮಾಡೋಕ್ಕಾಗಲ್ಲ. ಉದಾಹರಣೆ, ತೆಂಗು ಹಾಕಿದ್ರೆ ನೀರಿಲ್ಲದೆ ಒಣಗೋಗುತ್ತೆ ಅಥವಾ ಮಾರ್ಕೆಟ್ ಫೇಲ್ ಆಗುತ್ತೆ. ಈಗ ಹಣ್ಣಿನ ಬೆಳೆ ಮಾಡಿದ್ವಿ ನಾವು, ಸೀತಾಫಲ ಮಾಡಿದ್ವಿ, ಅದು ನ್ಯಾಚುರಲ್ ಫಾರ್ಮಿಂಗ್. ಅದು ಎಲ್ಲಿ ಬೇಕಲ್ಲಿ ಹುಟ್ಟಿದೆ, ಎಲ್ಲಿ ಬೇಕಲ್ಲಿ ಬೆಳೆದಿದೆ. ಅದು ಗೊಬ್ಬರ ಹಾಕಲ್ಲ, ನೀರು ಹಾಕಲ್ಲ, ಔಷಧಿ ಹೊಡೆಯಲ್ಲ, ಕಿತ್ಕೊಂಡೋಗಿ ಮಾರೋದು ಬಿಟ್ಟರೆ ಇನ್ನೇನು ಇಲ್ಲ. ಇವನು ಸಪೋರ್ಟ್ ಇದೆ, ಅದು ಡ್ರೈ ಲ್ಯಾಂಡ್ ಗ್ರಾಫು. ದಾಳಿಂಬೆ ಇದೆ, ಮಾವು ಇದೆ, ಅಡಿಕೆ ಇದೆ, ಬಾಳೆ, ಪಪ್ಪಾಯ, ಇವೆಲ್ಲ ಎಲ್ಲ ಸೀಸನ್ನಲ್ಲೂ ಸಿಗ್ತಾ ಇರುತ್ತೆ. ಪ್ರತಿ ದಿವಸ ನಮಗೊಂಥರ ಇನ್ಕಮ್, ಅದು ಗೊತ್ತಾಗಲ್ಲದು ATM ಇದ್ದಂಗೆ. ಆ ತರದಲ್ಲಿ ಮಾಡಬೇಕು. ಸಮಗ್ರ ಕೃಷಿ ಮಾಡಿದ್ರೆ ಮಾತ್ರ ಸಕ್ಸಸ್ ಆಗ್ಬೋದು ಇವತ್ತಿನ ಯುಗದಲ್ಲಿ. ಒಂದೇ ಒಂದು ಬೆಳೆ ಮಾಡಿದ್ರೆ ಸಾಧ್ಯನೇ ಇಲ್ಲ. ಇವನ್ ಹೈನುಗಾರಿಕೆ, ಅದು ಸಹ ಇನ್ಕಮ್ ಕೊಡುತ್ತೆ. ಫಾರೆಸ್ಟ್, ಅದು ಇನ್ಕಮ್ ಕೊಡುತ್ತೆ ಸರ್. ಎಲ್ಲದರಲ್ಲೂ ಆದಾಯ ಬರ್ತಾರಿಂದ ನಾವು ಇವತ್ತು ನೆಮ್ಮದಿ ಹಾಕಿದೀವಿ. ಸಾಲ ಸೂಲ ಇಲ್ಲದೆ ನಮ್ಮ ಅಭಿವೃದ್ಧಿ ಮಾಡಿಕೊಂಡು ಒಳ್ಳೆ ನೆಮ್ಮದಿ ಆಗಿಲ್ದ್ರು ಸುಖವಾಗಿ ಇಲ್ದ್ರು ನೆಮ್ಮದಿ ಹಾಕಿದೀವಿ. ಉಳುಮೆಯನ್ನ ಮಾಡಿಲ್ಲ, ಅದು ನಿಮ್ಮ ತೋಟದ ವೈಶಿಷ್ಟ್ಯ. ಯಾವ ಭಾಗದಲ್ಲೂ ಕೂಡ ಉಳುಮೆ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಎಷ್ಟು ವರ್ಷ ಆಯ್ತು ಉಳುಮೆಯನ್ನ ಮಾಡಿ, ಉಳುಮೆಯನ್ನ ಯಾಕೆ ಕೈ ಬಿಟ್ರಿ? ಉಳುಮೆ ಕಡಿಮೆ ಮಾಡ್ತೀವಿ ಸರ್ ಅಷ್ಟೇ. ಬೇಸಿಗೆ ಕಾಲದಲ್ಲಿ ಮಾತ್ರ ಒಂದ್ ಎರಡು ಸಾರಿ ಮಾಡಿಬಿಡ್ತೀವಿ, ಇನ್ನು ಮುಡಿಯಲ್ಲ. ಮುಂಗಾರಲ್ಲಿ ಎಲ್ಲ ಉಳ್ಳಿ, ಹಪ್ಚಂಬು, ಉಚ್ಚಳ್ಳು ಏನಿದೆ ನಮ್ಮ ಸಾವಯವ ಗೊಬ್ಬರಕ್ಕೆ ಬರೋಂತ ಪೂರಕವಾಗಿರೋಂಥದ್ದು ಅದನ್ನ ಹಾಕ್ತಿವಿ. ಅದ್ರ ಜೊತೆಗೆ ಹೆಚ್ಚು ಎರೆಹುಳ ನಮ್ಮ ತೋಟದಲ್ಲಿ ಇದೆ, ಅದು ಕಲ್ಟಿವೇಷನ್ ಮಾಡುತ್ತೆ. ಇಂಡೈರೆಕ್ಟ್ ಆಗಿ ಟ್ರಂಚ್ ಕಂಪೌಂಡ್ ಮಾಡಿದ್ವಿ. ಪ್ರತಿ ಬೂದಿನಲ್ಲೂ ನಮ್ಮ ಅಂಡಿ ಕಾಂಪೋಸ್ಟ್ ಮೆಟೀರಿಯಲ್ ಅದನ್ನ ಹಾಕ್ತಿವಿ. ಬಂದಂತ ಮಳೆ ನೀರು ಒಂದು ಹನಿ ಆಚೆಗೆ ಹೋಗಲ್ಲ. ಆ ತರದಲ್ಲಿ ನಾವು ಮಾಡ್ಕೊಂಡಿರೋದ್ರಿಂದ ಉಳುಮೆ ಹೆಚ್ಚು ಬೇಕಾಗಿಲ್ಲ. ಬಟ್ ಆ ಕಳೆ ಬರ್ದಂಗೆ ನೋಡ್ಕೋಬೇಕು, ಬಂದದ್ದಂತಂದ್ರೆ ದನ ಕರ ಮೇಗ್ ಮೇವು ಬೇಕೇ ಬೇಕು. ಹಂಗಾಗಿ ಸುಮ್ಮನೆ ಹೊಲ ತೋಟ ಎಲ್ಲ ಗೇದ್ರೆ ಮೇವು ಎಲ್ಲಿ ಬರುತ್ತೆ? ದನ ಸಾಕ್ಲೇಬೇಕಲ್ಲ ಸರ್, ನಮ್ಮ ಒಂದು 10 ದನ ಇದೆ. ಹಂಗಾಗಿ ಉಳುಮೆ ಕಡಿಮೆ, 25 ವರ್ಷ ಆಗಿದೆ ಕೆಲವು ಗೇದು, 30 ವರ್ಷ ಆಗಿದೆ ಕೆಲವು, 10 ವರ್ಷ ಆಗಿದೆ. ಹಂತವಾಗಿ ಜೀರೋ ಕಲ್ಟಿವೇಶನ್ ಮಾಡ್ತಾ ಇದೀವಿ ಸರ್. ತೆಂಗಿನ ತೋಟದಲ್ಲಿ ಸಾಮಾನ್ಯವಾಗಿ ಉಳುಮೆಯನ್ನ ಮಾಡ್ತಾರೆ, ಅದು ಏನು ವೈಜ್ಞಾನಿಕವಾದ ನಂಬಿಕೆಯೋ ಅಥವಾ ಮೂಢನಂಬಿಕೆಯೋ ಗೊತ್ತಿಲ್ಲ. ಉಳುಮೆ ಮಾಡಿದ್ರೆ ಮಾತ್ರ ಚೆನ್ನಾಗಿ ಫಸಲು ಬರುತ್ತೆ, ಆ ಬೇರೆ ಹರಿಬೇಕು ಅನ್ನುವಂಥದ್ದು ತುಂಬಾ ಜನ ರೈತರಲ್ಲಿ ಇರುವಂತಹ ಒಂದು ನಂಬಿಕೆ. ಇದು ಸರಿಯೋ ತಪ್ಪು? ತಪ್ಪು ತಪ್ಪು. ಈಗ ಬೇರೆ ಹರಿಬೇಕು ಅನ್ನೋದಕ್ಕೆ ಹಿಂದೆ ನೇಗ್ಲಲ್ಲಿ ಬೇರೆ ಹರಿಸರು, ದೊಡ್ಡ ಟ್ರ್ಯಾಕ್ಟರ್ ತಗೊಂಡು ಗೆದ್ದು ಗೆದ್ದು ಬೇರೆ ಹರಿದು ತೋಟ ಎಲ್ಲ ಒಣಗೋಗ್ತಾರೆ. ಇಲ್ಲದ ರೋಗ ತಗಂತಾಯ್ತು. ಅದು ಬೇರೆ ಇರಬೇಕು ಅನ್ನೋ ಕಾನ್ಸೆಪ್ಟ್ ಬೇಕಾಗಿಲ್ಲ. ತೆಂಗು ಹೆಂಗಿದೆಯೋ ಹಂಗೆ ಬಿಟ್ಟಷ್ಟು ಅದು ನಳನಳಿಸಿ ಬೆಳೆಯುತ್ತೆ. ನಮ್ಮ ನೋಡಿದ್ರಲ್ಲ ಈಗ ಎಷ್ಟು ಚೆನ್ನಾಗಿ ಬಿದ್ದೆ, ಅವೆಲ್ಲ 25 ವರ್ಷ ಆಗಿದೆ. ಕೆಲವೆಲ್ಲ ಉಳುಮೆ ಮಾಡಿ ಎರೆಹುಳು ಬಿಟ್ಟು ಉಳುಮೆ ಮಾಡಿಸ್ತೀವಿ. ಬಟ್ ನೀರು ಸಾಕಷ್ಟು ಇದ್ರೆ ಇನ್ನೂ ಒಳ್ಳೇದು. ನಮಗೆ ನೀರಿನ ಕೊರತೆ, ಡ್ರಿಪ್ ಎಲ್ಲಿ ಕೊಟ್ಕೊಂಡು ಇದ್ದಿದ್ರಲ್ಲಿ ಮೇಂಟೈನ್ ಮಾಡ್ತಾ ಇದ್ದೀವಿ ಸರ್. ಧನಿನ ಗೊಬ್ಬರ, ಹಸಿ ಸಗಣಿ ಹಾಕ್ಬೇಕು ಪ್ರತಿ ದಿವಸ ತೆಂಗಿನ ಮರಕ್ಕೆ ಗಂಜಲ, ಆಮೇಲೆ ಅಲ್ಲಿ ಬಂದಂತ ಸಾವಯವ ವಸ್ತುವನ್ನು ಅಲ್ಲೇ ಕರಗಿಸ್ಬೇಕು. ಆಗ ಉಳುಮೆ ಹೆಚ್ಚು ಬೇಕಾಗಲ್ಲ ಸರ್. ಸುಮ್ಮನೆ ಮೂಢನಂಬಿಕೆನೇ ಅದು ಉಳುಮೆ. ಹಿಂದೆ ಏನೇನೋ ಅವರು ಮಾಡ್ಕೊಂಬಂದ್ರು, ಅವರು ಪಾಪ ಗೆದು ಗೆದು ಗೆದು ಅವರು ಸಣ್ಣಾದ್ರು. ಈಗ ಟೆಕ್ನಾಲಜಿ ಇದೆ, ನೀರಿನ ವ್ಯವಸ್ಥೆ ಎಲ್ಲ ಬಹಳ, ಡ್ರಿಪ್ ಇದೆ, ಸ್ಪ್ರಿಂಕ್ಲರ್ ಇದೆ, ಅದನ್ನ ಮಾಶ್ಚರ್ ಕವರ್ ಮಾಡಿಬಿಟ್ರೆ ಸಾಕು ಸರ್. ಈ ನವಿಲೆ ಭಾಗದಲ್ಲಿ ನೀರು ಕೂಡ ಸಿಗೋದಿಲ್ಲ, ಅಂತರ್ಜಲವು ಕೂಡ ಸಂಪೂರ್ಣವಾಗಿ ಬತ್ತೋಗಿರೋಂಥದ್ದು. ಈ ಸಂದರ್ಭದಲ್ಲಿ ಈ ಭಾಗದಲ್ಲಿ ಇದ್ಕೊಂಡು ನೀವು ಇಡೀ 25 ಎಕರೆ ತೋಟವು ಕೂಡ ಹಸಿರಿನಿಂದ ನಳನಳಿಸ್ತಾರ ಮಾಡಿದೀರ. ನೀರಾವರಿ ವ್ಯವಸ್ಥೆ ಹೆಂಗ್ ಮಾಡ್ಕೊಂಡಿದ್ರಿ? ನೀರಾವರಿ ನಮ್ಮ ಆಕ್ಚುಲಿ ನಾವು ಈಗ 15 ವರ್ಷದಲ್ಲೇ ನಮ್ಮ ಕೃಷಿ ಕೈ ಬಿಡಬೇಕು ಅನ್ನೋ ಮಟ್ಟಕ್ಕೆ ಬಂದ್ವಿ. 15-20 ವರ್ಷದಲ್ಲಿ 1,000 ಅಡಿ ಬೋರ್ 1,000 ಕೊರೋದು ನೀರಿಲ್ಲ. ನಮ್ಮ ಹಿರಿಯವರು ಅಲ್ಲಿ ಕೆರೆ ದಂಡೆ 1-3 ಎಕರೆ ಜಮೀನು ಮಾಡೋಗಿದ್ರು. ನಾವು ಮನೆಯವರೆಲ್ಲ ಬ್ರದರ್ಸ್ ಎಲ್ಲ ಕೂತು ಒಂದು ತೀರ್ಮಾನ ತಗೊಂಡ್ವಿ, ನಾವು ಕೃಷಿನಲ್ಲೇ ಬದುಕಬೇಕು ಅಂದ್ರೆ ನೀರಿನ ಮೂಲ ಹುಡುಕ್ಬೇಕು ಅಂತ. ಆ ನೀರಿನ ಮೂಲ ಎಲ್ಲಿದೆ ಅಂದ್ರೆ ಅಲ್ಲಿದೆ, ಅದು ಇಲ್ಲಿ 3 ಕಿಲೋಮೀಟರ್ ಆಗುತ್ತೆ ನಮಗೆ. ಅಲ್ಲಿಂದ ಬೋರ್ ಹಾಕಿಸಿ ಇಲ್ಲಿ ನೀರು ತಂದು ಈಗ ಒಂದು ರೆವಲ್ಯೂಷನ್ ಮಾಡಿದ್ವಿ. ಅದು ಏನಾದರೂ ಆ ಜಮೀನು ಇಲ್ಲದೆ ಇದ್ರೆ ನಾವು ಎಲ್ಲರಿಗೂ ಕೂಲಿ ಮಾಡಬೇಕಾಯ್ತು ಅಷ್ಟೇ. ಎಷ್ಟೇ ಜಮೀನು ಇದ್ರೂ ಅದು ಯೂಸ್ ಆಗ್ತಿರಲ್ಲ, ನೀರಿನ ಮೂಲ ಅಲ್ಲಿ ಹುಡುಕಿದ್ವಿ. ಹಂಗಾಗಿ ಇವತ್ತು ನಾವು ನೆಮ್ಮದಿ ಆಗಿದ್ವಿ ಸರ್. ಈಗ 3 ಕಿಲೋಮೀಟರ್ ಇಲ್ಲಿವರೆಗೂ ಹೆಂಗ್ ತಂದಿದ್ದೀರಿ ನೀರು? ಪೈಪ್ ಲೈನ್ ಸರ್, 7 HP ಮೋಟರ್ ಹಾಕ್ಸಿ, ಸ್ವಂತ TC ಹಾಕ್ಸಿ. ಆ ಭಾಗದಲ್ಲಿ TC ಇರಲಿಲ್ಲ, 11 KV ಲೈನ್ ನಾವು ತಂದಾರ ಭಾಗಕ್ಕೆ. ನಮ್ಮಿಂದ 16 ಜನಕ್ಕೆ ಅನುಕೂಲ ಆಗಿದೆ. ಅಲ್ಲಿಂದ ಪೈಪ್ ಲೈನ್ ಅಂಡರ್ಗ್ರೌಂಡ್ ಅಲ್ಲಿ 3 ಲೈನಲ್ಲಿ ತಂದಿದೀವಿ. ಪ್ರತಿ ದಿವಸ ಈಗ ಒಂದು 21 HP ನೀರು ಬರುತ್ತೆ. ಪಾರ್ಟ್ ಟೈಮಲ್ಲಿ ಬಂದಷ್ಟನ್ನ ಸಾವಿರ ಗಿಡ ತೆಂಗಿಗೆ ಸಪೋರ್ಟ್ ಎಲ್ಲದಕ್ಕೂ ನೀರಾವರಿ ಇದ್ದಿದ್ದಲ್ಲಿ ಕೊಟ್ಕೊಂಡು ಮಾಡ್ತಾ ಇದೀವಿ ಸರ್. ತೆಂಗಿನ ತೋಟವನ್ನ ಉಳುಮೆ ಮಾಡೋದಿಲ್ಲ, ಜೊತೆಗೆ ನೀರಿನ ಪ್ರಮಾಣವೂ ಕೂಡ ಬಹಳ ಕಡಿಮೆ ಇರೋಂಥದ್ದು. ಫಸಲು ಹೇಗಿದೆ? ಚೆನ್ನಾಗಿದೆ ಸರ್. ನಮ್ಮಲ್ಲಿ ಆವರೇಜ್ ಆಗಿ ಒಂದು ಮರಕ್ಕೆ 150-200 ಕಾಯಿ ಬೀಳ್ತಾ ಇದೆ ಸರ್, ತೊಂದರೆ ಇಲ್ಲ. ಕಾಯಿ ಚೆನ್ನಾಗಿದೆ, ರೋಗ ಇಲ್ಲ, ಹಂಗಾಗಿ ಒಳ್ಳೆ ಹೀಲ್ಡಿಂಗ್ ತೂಕ ಇದೆ, ಚೆನ್ನಾಗಿ ಬರ್ತಾ ಇದೆ ಸರ್. ನಾಟಿ ಮೆಥಡ್ ಅಲ್ಲಿ ಮಾಡ್ತಾ ಇದ್ದಾವೆ. ಸೀಮೆ ಗೊಬ್ಬರನ ಇದುವರೆಗೂ ಒಂದು ಕಾಳಾಕಿಲ್ಲ, ಸೋಕ್ಸಿಲ್ಲ ಅವ್ರಿಗೆ, ತೆಂಗಿಗೆ ಗೊತ್ತೇ ಇಲ್ಲ. ಅದು ಮೇನ್ ತೆಂಗು ಆರೋಗ್ಯಕ್ಕೆ ಮತ್ತೆ ಹೀಲ್ಡಿಂಗ್ ಬರಕ್ಕೆ. ಏನ್ ಪೋಷಕಾಂಶಗಳನ್ನು ಕೊಡ್ತೀರ ತೆಂಗಿಗೆ? ತೆಂಗಿ ನಮ್ಮ ಸಗಣಿ ಗೊಬ್ಬರ ಕೊಟ್ರೆ, ಹಸಿರೆಲೆ ಗೊಬ್ಬರ ಕೊಟ್ರೆ ಎಲ್ಲಾ ಪೋಷಕಾಂಶ ಅದ್ರೊಳಗೆ ಇದ್ದೇ ಇರುತ್ತೆ ಸರ್. ಯಾವ ಲ್ಯಾಬ್ಗೂ ಹೋಗ್ಬೇಕಾಗಿಲ್ಲ. ರೈತನ ಜಮೀನು ಲ್ಯಾಬೊರೇಟರಿ ಇದ್ದಂಗೆ ಸರ್. ಸೈಂಟಿಸ್ಟ್ ಗಳು ಲ್ಯಾಬ್ ಅನ್ನ ಲ್ಯಾಂಡ್ ಮಾಡಿರ್ತಾರೆ. ಇವನ್ ಲ್ಯಾಂಡ್ ಅನ್ನೇ ಲ್ಯಾಬ್ ಮಾಡ್ತಾನೆ ನಿಜವಾದ ರೈತ. ಸತತ ಪ್ರಯತ್ನದಿಂದ ಅವನು ಮಾಡಿದ್ರೆ ನಿಜವಾಗ್ಲೂ ಸಕ್ಸಸ್ ಆಗ್ಬೋದು ಸರ್. ಶ್ರಮ ಮತ್ತು ಶರದೆ ಭೂಮಿ ತಾಯಿ ಕೇಳದಷ್ಟೇ. ಆಮೇಲೆ ಬಂಡವಾಳನು ಬೇಕು ಕೃಷಿಗೆ, ಅದು ಆಟೋಮೆಟಿಕ್ ಬೇರೆ ತಂದು ಮಾಡಿದಾಗ ಅನುಕೂಲ ಆಗುತ್ತೆ. ಈಗ ಅದಕ್ಕೆ ಪೋಷಕಾಂಶಗಳು ಬೇಕೇ ಬೇಕು, ಏನೇ ಇದು ಮಾಡಿದ್ರು ಕೂಡ. ನೀವು ಕೊಟ್ಟಿಗೆ ಗೊಬ್ಬರ ಹಾಕ್ತಿರೋ ಅಥವಾ ಹಸಿರಲೆ ಗೊಬ್ಬರ ಮಾಡ್ತಿರೋ, ಅದು ಬೇರೆ ತರದ್ದು, ಹೇಗೆ ಕೊಡ್ತಾ ಇದ್ರ ಅದನ್ನ? ಅದಕ್ಕೆ ನಾವು ಅಜೋಸ್ಪಲಮ್, ಅಜಿಟೋಬ್ಯಾಕ್ಟರ್ಸ್ ಇವೆಲ್ಲ ಇಲಾಖೆಯಲ್ಲಿ ಸಿಗುತ್ತಲ್ಲ, ಅದು ನೇರವೇ ನಾವು ತಿಪ್ಪೆಗೆ ಅಥವಾ ನಮ್ಮ ದನಿ ಕೊಟ್ಟಿಗೆಗೆ ಹಾಕ್ತಿವಿ. ಅದು ಇಂಡೈರೆಕ್ಟ್ ಆಗಿ ಸಾರಿ ತುಪ್ಪ ಹಾಕಿಂಡಂಗೆ ಅದು ಕೆಲಸ ಮಾಡ್ತಾ ಇರುತ್ತೆ ಸರ್. ಇಲಾಖೆಯಲ್ಲಿ ಸಿಗೋಂಥದ್ದು ತಗೊಂಬಂದು ಹಾಕ್ತಿವಿ. ಬ್ಯಾಕ್ಟೀರಿಯಾಸ್ ಏನು, ಅಣುಜೀವಿ ಗೊಬ್ಬರ, ಜೀವಾಣು ಗೊಬ್ಬರ, ಅದೆಲ್ಲ ತಗೊಂಬಂದು ನಮ್ಮ ನೇರವಾಗಿ ಕೊಟ್ಟಿಗೆಗೆ ಹಾಕ್ತಿವಿ, ಕಾಯರ್ ಕಂಪೋಸ್ಟ್ಗೆ. ಅದು ನೇರವೇ ತೆಂಗಿನ ಮರಕ್ಕೆ ಹಾಕೋದ್ರಿಂದ ಡಬಲ್ ಆಗ್ತಾ ಹೋಗುತ್ತೆ, ಗೊತ್ತಾಗಲ್ಲ ಅದು. ಕಾಯರ್ ಕಾಂಪೋಸ್ಟ್ ಮಾಡುವಂತದ್ದು ಹೇಗೆ, ಇದರಿಂದ ಅನುಕೂಲ ಆಗುತ್ತೆ ಅಂತ ಹೇಳಿ ಹೆಂಗ್ ಗೊತ್ತಾಯ್ತು ನಿಮ್ಗೆ? ಅದು 25 ವರ್ಷ ಆಚೆಲೆ ಇಲ್ಲೆಲ್ಲ ನಮ್ಮೂರು ಫ್ಯಾಕ್ಟ್ರಿಲಿ ತಗೊಂಡು ಬೆಂಕಿ ಸುಡ್ತಾ ಇತ್ತು ರೋಡ್ ನಲ್ಲೆಲ್ಲ. ಅದು ನಮ್ಮ ದನಗಳಿಗೆ ಕೊಟ್ಟಿಗೆಗೆ ಹಾಕಿದ್ರೆ ಬೆಡ್ ಆಗುತ್ತೆ ಮತ್ತು ಗೊಬ್ಬರ ಆಗುತ್ತೆ ಅನ್ನೋದೊಂದು ಕಂಡ್ಕೊಂಡ್ವಿ ನಾವು. ಇವತ್ತ ತುಂಬಾ ಕೆಪಾಸಿಟಿ ಇದೆ ಮತ್ತೆ ತುಂಬಾ ಕಾಸ್ಟ್ ಇದೆ ಅದಕ್ಕೆ. ಅವತ್ತು ಆದ ಬೀದಿಲೆಲ್ಲ ಬೆಂಕಿಗೆ ಪೇಸ್ತಾ ಇದ್ರು. ಅವತ್ತಿಂದಲೇ ನಾವು ಬಳಸ್ತಾ ಇದ್ವಿ ಸರ್. ದನಗಳಿಗೆ ಆಸೆಯೂ ಆಯ್ತು ಮತ್ತೆ ಸಗಣಿ ಗಂಜಲ ಮಿಕ್ಸ್ ಆಗೋದ್ರಿಂದ ಅದು ಕಾವು ಬರುತ್ತೆ. ಯಾವುದೇ ಗೊಬ್ಬರ ಕಳಗಬೇಕು ಅಂದ್ರೆ ಕಾವು ಬರಬೇಕು. ಆ ಕಾವು ಬರೋದು ನಮಗೆ ಗೊತ್ತಾಯ್ತು, ಇದು ಗೊಬ್ಬರ ಆಗುತ್ತೆ ಅಂತ ಗೊತ್ತಾಯ್ತು. ಅದರಿಂದ ಅದನ್ನ ಏರಲು ಬಳಸ್ತಾ ಇದ್ವಿ ಅವತ್ತಿಂದಲೇ. ಹೇಗೆ ಮಾಡ್ತಾರೆ ಅದ್ರ ಗೊಬ್ಬರವನ್ನ? ಗೊಬ್ಬರ ನೇರವಾಗಿ ತೆಂಗಿನ ಮರಕ್ಕೆ ಒತ್ತಾಕ್ತಿವಿ ಸರ್. ಬಿಡುವಿಲ್ಲದ ದಿವಸ ತಿಪ್ಪೆಗೆ ಹಾಕ್ತಿವಿ, ಬಿಡುವಾಗಿದ್ದ ದಿವಸ ಸಸಿ ಸಗಣಿ ಗಂಜಲ ಮಿಕ್ಸ್ ಮಾಡಿ ತಗೊಂಡೋಗಿ ತೆಂಗಿನ ಮರಕ್ಕೆ ನೇರವಾಗಿ ಹಾಕ್ತಿವಿ. ಅಲ್ಲಿ ಎರೆಹುಳು ಉತ್ಪತ್ತಿ ಆಗುತ್ತೆ, ಗೊಬ್ಬರ ಆಗುತ್ತೆ, ಮಣ್ಣಿಗೆ ಸೇರುತ್ತೆ. ಈಗ ಮೊದಲು ಕೊಟ್ಟಿಗೆನಲ್ಲಿ ಅದನ್ನ ಬೆಳೆಸ್ತೀರ ಹಸುಗಳಿಗೆ ಬೆಡ್ ಆಗಿ, ಆ ನಂತರ ಅಲ್ಲಿ ಅದು ಕಾವು ಬರಕ್ಕೆ ಪ್ರಾರಂಭ ಮಾಡಿದ ಮೇಲೆ ತಿಪ್ಪೆ ಹಾಕ್ತೀರಾ ಹೇಗೆ? ತಿಪ್ಪೆ ನೇರವ ಮರಕ್ಕೆ ಹಾಕ್ತಿವಿ ಸರ್. ಮರಕ್ಕೆ ತಗೊಂಡು ತೆಂಗಿನ ಮರಕ್ಕೆ ಒತ್ತಾಕ್ತಿವಿ ಪ್ರತಿ ದಿವಸ 3 ಎಕರೆ. ಅಲ್ಲಿ ಒಂದು 3 ತಿಂಗಳು ಇರುತ್ತಲ್ಲ, ಅದು ಆಟೋಮೆಟಿಕ್ ಗೊಬ್ಬರ ಆಗ್ಬಿಡುತ್ತೆ. ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ಈಗ ನಾವು ಸಾರಿಗೆ ತುಪ್ಪ ಹಾಕ್ಬೇಕು ಹೊರತು ತುಪ್ಪಕ್ಕೆ ಸಾರ ಹಾಕಲ್ಲ. ಮಣ್ಣಿಗೆ ಏರಿಲುವಾಗ ಕಾಯಿರ್ಪಿತ್ತನ ತಗೊಂಡು ಸುರಿದ್ರೆ ಪ್ರಯೋಜನ ಆಗಲ್ಲ, ಲೋಡ್ಗಟ್ಲೆ. ಈಗ ಮಣ್ಣಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ತಾಗ ಅದು ಕೆಲಸ ಮಾಡ್ತೀವಿ, ರಾಸಾಯನಿಕ ಕ್ರಿಯೆ ನಡೆದೇ ನಡೆಯುತ್ತೆ. ಕಾಯರ್ಪಿತ್ ಗೊಬ್ಬರ ಮಾಡಿ ಹಾಕೋದಕ್ಕೂ ಬರೀ ನಾವು ಸಗಣಿ ಹಾಕೋದಕ್ಕೂ ಏನ್ ವ್ಯತ್ಯಾಸ? ಅಲ್ಲ ಗೊಬ್ಬರ ಡಬಲ್ ಆಗುತ್ತೆ. ಇದು ಈಗ 4 ದನ ಕಟ್ಟಿದ್ರೆ ಎಷ್ಟು, ಒಂದು 25 KG ಸಗಣಿ ಆದತ್ತು, ಇದು 50 KG ಆಗುತ್ತೆ, ಡಬಲ್ ಆಗುತ್ತಲ್ಲ ಸರ್. ಹಂಗಾಗಿ ಹೇಗೆ ವರ್ಕೌಟ್ ಆಗುತ್ತೆ ಆಗ ಮನೆ ಜೊತೆಗೆ ಹಾಲು ಕೊಡೋ ಹಸುಗಳು ಮಲೆ ಬೆಡ್ ಏನೇನೋ ಮಾಡ್ತಾರೆ, ಇದಾಗ್ತಿವಿ ಅದಾಗ್ತಿವಿ ಅಂತ, ಅಂಥದ್ದಲ್ಲಿ ಏನು ಹಾಕಂಗಿಲ್ಲ. ಇದು ಬೆಡ್ ಆಗುತ್ತೆ, ಅದಕ್ಕೆ ಕೆಚ್ಚಲು ಯಾವುದೇ ಥರದಲ್ಲೂ ಗಾಯ ಆಗಲ್ಲ. ಅದಕ್ಕೆ ಅದ್ರ ಮೇಲೆ ಬಿದ್ದು ಒದ್ದಾಡಿದ್ರೆ ನಮ್ಮ ಒಳ್ಳೆ ಈಲ್ಡಿಂಗ್ ಹಸುಗಳು ಇವೆಲ್ಲ ನೋಡಿದ್ರಿರ್ತಾವೆ. ಅವು ಫಸ್ಟ್ ಕ್ಲಾಸ್ ಆಗಿ ನಾವು ಹೆಂಗೆ ಹಾಸಿಗೆ ಮೇಲೆ ಮನಗ್ತೀವ ಅದೇ ಟೈಪಲ್ಲಿ ಫ್ಯಾನು ಲೈಟು ಅವು ಕಾಸಿಗೆ ನ್ಯಾಚುರಲ್ ಹಾಸಿಗೆ ಆ ತರ ಮಾಡಿದ್ವಿ ಸರ್. ಎಷ್ಟು ದಿವಸ ಬಿಡ್ತೀರ ಅದನ್ನ ಕೊಟ್ಟಿಗೆಲಿ? ಒಂದು ವಾರ ಬಿಡ್ತೀವಿ ಸರ್. ಪ್ರತಿ ದಿವಸ ಫ್ರೆಶ್ ಅಪ್ ಮಾಡ್ತೀವಿ, ಅವತ್ತಿಂದ ಸಗಣಿ ಸಗಣಿನ ಸಗಣಿ ಮತ್ತು ಗಂಡ್ಲ ಮಿಕ್ಸ್ ಆಗಿರೋದನ್ನ ತುಂಬಿಕೊಂತೀವಿ ಮತ್ತೆ ಫ್ರೆಶ್ ಅಪ್ ಮಾಡ್ಬಿಡ್ತೀವಿ. ಸ್ಟಾಕ್ ಇರುತ್ತಲ್ಲ, ಸೋಮವಾರ ದಿವಸ ಸಂಪೂರ್ಣ ತೊಳೆದು ಹೊಸ್ದಾಗ ಮತ್ತೆ ಇನ್ನೊಂದು ತಂದಾಕ್ತಿವಿ. ಸುಮಾರು ಎಷ್ಟು ವರ್ಷ ಆಯ್ತು ಇದನ್ನ ಬಳಕೆ ಮಾಡಕ್ಕೆ ಪ್ರಾರಂಭ ಮಾಡಿ? ಒಂದು 25 ವರ್ಷ ಮೇಲಾಯ್ತು ಸರ್. ಈಗಲೂ ಕೂಡ ಅದನ್ನ ಬಳಕೆ ಮಾಡ್ತಾ ಬಳಸ್ತಾ ಇದ್ವಿ, ಬಳಸ್ತಾ ಇದ್ವಿ, ಬಳಸ್ತಾ ಇದ್ವಿ. ಒಳ್ಳೆ ಎಫೆಕ್ಟಿವ್ ಆಗಿದೆ. ಈಗೆಲ್ಲ ಕಾಯರ್ ಕಂಪೋಸ್ಟ್ ಮಾಡಕ್ಕೆ ಟೆಕ್ನಾಲಜಿ ಏನೇನೋ ಬಳಸಿ ಮಾಡಿ ದುಡ್ಡು ಮಾಡ್ತಾವ್ರೆ. ಅವತ್ತ ವೇಸ್ಟ್ ಮಾಡ್ತಾ ಇದ್ರು, ಅವತ್ತಿಂದಲೇ ನಾವು ಬಳಕೆ ಮಾಡಿದ್ವಿ. ತೆಂಗಿನ ಕಾಯಿನ ಹೇಗೆ ಮಾರಾಟ ಮಾಡ್ತೀರಾ? ಕಾಯಿ ಮಾರ್ತಿರೋ, ಎಳ್ನೀರು ಮಾರ್ತಿರೋ, ಕೊಬ್ಬರಿ ಮಾಡ್ತೀರ? ಇಲ್ಲ, ಬೀಜಕ್ಕೆ ಅಂತ ಬಂದ್ರೆ ಸೀಡ್ಸ್ ಗೆ ಮಾತ್ರ ನಾವು ಹೊರಗಡೆ ಬೀಜಕ್ಕೆ ಕೊಡ್ತೀವಿ ಸರ್. ಇಲಾಖೆಯವರು ಅಥವಾ ಅಲ್ಲಿ ಮೊನ್ನೆ ಹಾವೇರಿಯಿಂದ ಬಂದಿದ್ರು ನೋಡ್ರಿ, ಸೀಡ್ಸ್ ಗೆ ತಗೊಂಡೋದ್ರು ನಮ್ದು ಈ ಬೀಜನ ಇಲ್ಲಿಂದ ಹಾವೇರಿಗೆ. ಅದು ಫಾರ್ಮ್ನರು ಯೂನಿವರ್ಸಿಟಿಯಿಂದಲೇ ಬಂದು ರಿಸರ್ಚ್ ಮಾಡಿ ತಗೊಂಡೋದ್ರು ಬೀಜಕ್ಕೆ ಕೊಡ್ತೀವಿ. ಬಿಟ್ರೆಯಿಂದ ಕೊಬ್ಬರಿನೇ ನಾವು ಎಳ್ನೀರು ಮಾರಲ್ಲ ಸರ್. ಎಳ್ನೀರು ಮಾರೋದು ಅಲ್ಲ, ಅಭಾವ ಅಥವಾ ಅವ್ರ ಪರಿಸ್ಥಿತಿಗೋಸ್ಕರವೂ ಅವ್ರು ಮಾರ್ಕೆಂತಾರೆ. ಕೊಬ್ಬರಿ ಮಾಡೋದು ಹೇಗೆ, ಒಳ್ಳೆ ಕೊಬ್ಬರಿ ಬರಬೇಕು ಅಂತ ಅಂದ್ರೆ ವೈಜ್ಞಾನಿಕವಾಗಿ ಹೇಗೆ ಮಾಡೋದು, ಅದ್ರ ಬಗ್ಗೆ ಹೇಳಿ. ಹಿಂದೆ ಎಲ್ಲ ಹಟ್ಟದಲ್ಲಿ ಮಾಡ್ತಾ ಇದ್ರು ಅಂದ್ರೆ ಕಡಿಮೆ ಕಾಯಿ ಆಗ್ತಾ ಇದ್ವಿ, ಆ ಮಾಡೋರು. ಈಗ ನಮ್ಗೊಂದು 60-70 ಸಾವಿರ ಕಾಯಿ ಆಗುತ್ತೆ, ನಾವು ಅಟ್ಟ ಮಾಡಿ ಕಾಯಿ ಮಾಡಕ್ಕಾಗಲ್ಲ. ಅದಕ್ಕೆ ನಾವು ನ್ಯಾಚುರಲ್ ಶೆಡ್ ಮಾಡಿದೀವಿ, ನೋಡಿದ್ರಲ್ಲ ಅದು ಓಪನ್ ಶೆಡ್, ಅದು ಸುತ್ತ 4 ಕಡೆಯಿಂದ ಗಾಳಿ ಆಡುತ್ತೆ. ಒಂದು 10 ತಿಂಗಳು ಬಿಡೋದು, 12 ತಿಂಗಳು ಬಿಟ್ಟರೆ ಸಾಕು. ಅಟ್ಟದಲ್ಲಿ 10 ತಿಂಗಳು ಬರುತ್ತೆ, ಅದ್ರಲ್ಲಿ 12 ತಿಂಗಳು ಬರುತ್ತೆ. ಫಸ್ಟ್ ಕ್ಲಾಸ್ ಆಗಿ ಒಣ ಕೊಬ್ಬರಿ ಸಿಗುತ್ತೆ ಸರ್. ಹಾಕಕ್ಕೂ ಸುಲಭ, ಲೇಬರ್ ಕಾಸ್ಟ್ ಲೇಬರ್ ಇಲ್ಲ. ಅಟ್ಟಕ್ಕೆ ಹಾಕ್ಬೇಕು ಅಂದ್ರೆ ಬಹಳ ಹಿಂಸೆ, ಎಲ್ಲಿಂದ ಜನ ಹಿಡಿತೀರ, ಇದೇನು ಕೆಳಗಡೆ ಹಾಕ್ಬಿಟ್ರೆ ಕ್ಲೋಸ್ ಆಗೋಗುತ್ತೆ. ಕೊಬ್ಬರಿ ಮಾರಾಟ ಎಲ್ಲಿ ಮಾಡ್ತೀರಿ? ತಿಪ್ಟೂರು ಸರ್, APMC ಮಾರ್ಕೆಟ್ ತಿಪ್ಟೂರು. ಮತ್ತೆ ನಾಫೆಡ್ ಓಪನ್ ಆದ್ರೆ ನಮ್ ಚೆನ್ನರಾಯಪಟ್ಟಣ ಅಲ್ಲಿಗೂ ಬಿಡ್ತೀವಿ ಸರ್. ತಿಪ್ಪರಲ್ಲಿ ಚೆನ್ನಾಗಿದೆಯಾ? ಒಳ್ಳೆ ಮಾರ್ಕೆಟ್ ಇದೆ ಸರ್, ಮಾರ್ಕೆಟ್ ಇದೆ. ಒಳ್ಳೆ ಕ್ವಾಲಿಟಿ ಕೊಬ್ಬರಿ ತಗೊಂಡ್ರೆ ಅವ್ರು ಏನು ಮಾತಾಡಲ್ಲ, ಅದೇ ತಗೊಂಡು ಹೋದ್ರೆ ಅವರು ಕಳೀತಾರೆ, ಅವ್ರದ್ದು ಕಷ್ಟ ಇದೆ. ಇವತ್ತು ಗುಣಮಟ್ಟಕ್ಕೆ ಬೆಲೆ ಇದೆ. ನಿಮ್ಮ ಜಮೀನಿನಲ್ಲಿ ತೆಂಗನ್ ಬಿಟ್ಟರೆ ಪ್ರಧಾನವಾಗಿ ಕಾರಣ ಅಂತದ್ದು ದಾಳಿಂಬೆ. ದಾಳಿಂಬೆಯನ್ನ ಬಹಳ ಇಷ್ಟಪಟ್ಟು ಬೆಳೆದಿದ್ರ, ಎಷ್ಟು ವರ್ಷದಿಂದ ಬೆಳೀತಿದ್ರಿ? ನಾವು 10 ವರ್ಷದಿಂದ ಬೆಳೀತಾ ಇದ್ದೀವಿ ಸರ್ ದಾಳಿಂಬೆನ. ಅದರಲ್ಲೂ ನಾವು ನ್ಯಾಚುರಲ್ ದಾಳಿಂಬೆ ಬೆಳೆದು, ಒಂದೊಂದು ಗಿಡಕ್ಕೆ ನಾವು 10-10 ಲೀಟರ್ ಗಂಜಲೆ ಕುಡಿಸ್ತೀವಿ ಕೊನೆ ಹೊತ್ತಿಗೆ, ಅದು ಫ್ಲವರ್ ಇಂದ ಹಿಡಿದು ಎಂಡಾಗೋರ್ಗೆ. ನಮ್ ದಾಳಿಂಬೆನ ತಿಂದ ನೋಡಿದ್ರು, ಒಂದಣ್ಣು ತಿಂದ್ರೆ 10 ಕೆಜಿ ತಂಡ ಹೋಗ್ತಾರೆ. ಅಂತ ರುಚಿಕರವಾದ ದಾಳಿಂಬೆ ಸಿಗಲ್ಲ ಬಿಡ್ರಿ, 1,000 ರೂಪಾಯಿ ಕೊಟ್ಟರು ಆತರ ದಾಳಿಂಬೆ ಸಿಗಲ್ಲ. ಆತರ ದಾಳಿಂಬೆ, ಎರೆಹುಳು ಗೊಬ್ಬರ, ನ್ಯಾಚುರಲ್ ಫಾರ್ಮಿಂಗ್. ಬಟ್ ಅನಿವಾರ್ಯ ಇದ್ದಾಗ ಮಾತ್ರ ಔಷಧಿ ಸ್ಪ್ರೇ ಮಾಡಬಹುದು, ಬಿಟ್ರೆ ಬೇರೆ ರಂಗ ಯಥೇಚ್ಛವಾಗಿ ಅಗಲೂರಾದ್ರೆ ಸೀಮೆ ಗೊಬ್ಬರ ಔಷಧಿ ಅಂತೂ ಹಾಕಲ್ಲ. ಈ ಭಾಗದಲ್ಲಿ ದಾಳಿಂಬೆ ಬೆಳೀತಕ್ಕಂಥದ್ದು ಬಹಳ ಕಡಿಮೆ. ನಿಮ್ಗೆ ಯಾಕೆ ಬೆಳಿಬೇಕು ಅಂತ ಅನ್ನಿಸ್ತು? ಅಲ್ಲ, ಅದು ಕಮರ್ಷಿಯಲ್ ಕ್ರಾಪ್. ನಾವು ಹೊರಗಡೆ ನೋಡಿದ್ವಿ, ಹೊಸದುರ್ಗ ಆ ಕಡೆ ನಮ್ಮ ಸಂಬಂಧಗಳಿದೆ, ಅವರೆಲ್ಲ ಔಷಧಿ ಹಾಕಿ ಸುಮ್ಕ ಬಟ್ಟೆ ಹಾಕಿ ಸತ್ತು ಕೆಟ್ಟು ಒಣಗಿ ಏನೇನೋ ಅನುಭವಿಸ್ತಾ ಇದ್ರು. ನಾವು ನ್ಯಾಚುರಲ್ ಆಗಿ ಸ್ವಲ್ಪ ಟ್ರೈ ಮಾಡಿ ನೋಡೋಣ, ನಮ್ದು ಡ್ರೈಲ್ಯಾಂಡ್ ಅಲ್ಲ ಅಂತ. ಅದು ನಮ್ದು ಡ್ರೈಲ್ಯಾಂಡ್ ಆದ್ರೂ ಸೂಟಬಲ್ ಅಲ್ಲ, ಅದಕ್ಕೆ ಯಥೇಚ್ಛ ಶೀತ ಇರಂಗಿಲ್ಲ, ಆಮೇಲೆ ಬಿದ್ದ ನೀರು ಹೊರದೋಗಂಗಿರ್ಬೇಕು. ಆ ಕಡೆ ಎಲ್ಲ ಗುಡ್ಡ ಪ್ರದೇಶ, ಅದು ನೋಡಿದಿಲ್ಲ ಹೊಸದುರ್ಗ ಆ ಕಡೆ ಉಳಿಯೋರು. ಆದ್ರೂ ಅವ್ರು ಇಷ್ಟೊಂಥರ ಸಕ್ಸಸ್ ಆಗ್ಲಿಲ್ಲ, 3-4 ವರ್ಷಕ್ಕೆ ತೆಗೆದಿದೆ. ನಾವು 7-8 ವರ್ಷದ ಬೆಳೆಯುದು, ಈಗ ಸ್ವಲ್ಪ ರೋಗ ಅಟ್ಯಾಕ್ ಆದಂಗೆ ಇದೆ. ಇನ್ ಮುಂದೆ ರಿಮೂವ್ ಮಾಡಿ ಡ್ರಾಗನ್ ಫ್ರೂಟ್ ಮಾಡಬೇಕು ಅಂತ ಒಂದು ಕಾನ್ಸೆಪ್ಟ್ ಇಟ್ಟಿದೀವಿ ಸರ್. ಈ ಸಾಮಾನ್ಯವಾಗಿ ಯಾರು ಬೆಳೆದಂತ ಬೆಳೆಯನ್ನ ಬೆಳೆದಾಗ ಮಾರ್ಕೆಟಿಗೆ ಭಾರಿ ಪ್ರಾಬ್ಲಮ್ ಆಗುತ್ತೆ, ಎಲ್ಲಿ ಮಾರ್ಬೇಕು, ಯಾರು ಕೊಂಡ್ಕೊಡ್ತಾರೆ, ಈ ತರದ್ ಗೊತ್ತಾಗೋದಿಲ್ಲ. ನೀವು ಸುಮಾರು 10 ವರ್ಷದಿಂದ ಕೂಡ ದಾಳಿಂಬೆಯನ್ನ ನೀವು ಒಬ್ಬರೇ ಬೆಳೀತಾರ ಅಂತವ್ರು, ಅದನ್ನ ಒಳ್ಳೆ ಮಾರುಕಟ್ಟೆಯನ್ನು ಕೂಡ ನೀವು ಮಾಡ್ತಾ ಇದ್ದೀರಾ, ಹೇಗೆ ಮಾಡ್ತಾ ಇದ್ರಿ? ನಮಗೆ ಚೆನ್ನಾಗಿದೆ ಸರ್, ಮಾರ್ಕೆಟ್ಗಂತೂ ಸಮಸ್ಯೆನೇ ಇಲ್ಲ. ನಮ್ಮ ಮನೆ ಬಕ್ಲಿ ಬಂದ್ ತಂಡ ಹೋಗ್ತಾರೆ, ಆಮೇಲೆ ಬೆಳೆಗಾರ ಮಾರಾಟಗಾರ ಆಗ್ಬೇಕು, ಅದು ಮೇನ್ ಕಾನ್ಸೆಪ್ಟ್. ನಮ್ಮ ಬ್ರದರ್ಸ್ ಇಬ್ಬರಳುವೆ ಗಾಡಿನಲ್ಲಿ ತಗೊಂಡೋಗಿ ಬ್ಯಾನರ್ ಹಾಕಿ ಟೌನಲ್ಲೆಲ್ಲ ಮಾರ್ತಾರೆ. ಒಂದೊಂದು ದಿವಸಕ್ಕೆ ಒಂದೊಂದು 500 ಕೆಜಿ 600 ಕೆಜಿ ತಗೊಂಡೋಗಿ ಅಲ್ಲಿ ತಿಂದು ನೋಡಿದ್ರು, ಅವರೆಲ್ಲ 200 ರೂಪಾಯಿ ಮಾರಿ ನಾವು 100 ರೂಪಾಯಿ ಮಾರ್ತೀವಿ. ಅಂತ ಗುಣಮಟ್ಟದ ಹಣ್ಣು ಮಧ್ಯಾಹ್ನದ ಹೊತ್ತಿಗೆ ಖಾಲಿ ಮಾಡ್ಕೊಂಬತ್ತಾರೆ. ಅದ್ರ ಜೊತೆ ಸೀತಾಫಲ ತಗೊಂಡೋಗ್ತಾರೆ, ಸಪೋಟ ತಗೊಂಡೋಗ್ತಾರೆ, ಎಲ್ಲ ತರದ ಹಣ್ಣನ್ನು. ಸೀತಾಫಲ ಅಂತೂ ಬೇಡಿಕೆ ಇದೆ, 80 ರೂಪಾಯಿ ಕಿಲೋ ಕೊಡ್ತೀವಿ. ಅದು ತುಂಬಾ ಆರೋಗ್ಯ ದೃಷ್ಟಿಯಿಂದಲೂ, ಅದಕ್ಕೆ ಯಾವ ಕೆಮಿಕಲ್ಲೂ ಇಲ್ಲ, ಗೊಬ್ಬರನೂ ಇಲ್ಲ. ಅದಕ್ಕೆ ಇದಕ್ಕೆ ಇದ್ದಲ್ಲಿ ಗಂಜಲಾಗ ಗೊಬ್ಬರನ ಹಾಕ್ಬೇಕು. ಆ ತರ ಎರಡು ಕಾಂಬಿನೇಷನ್ ಅಲ್ಲಿ ಮರದಿಂದ ಮಾರ್ಕೆಟ್ಗೆ ಏನು ಸಮಸ್ಯೆ ಇಲ್ಲ ಸರ್. ಅದೇ ಬೆಳೆಗಾರ ಮಾರಾಟಗಾರ ಆಗ್ಬೇಕು, ಅದು ಮೇನ್. ಅವ್ರು ಯಾರಿಗೆ ಕೊಟ್ಟರೆ ಅವ್ರು ಬಂದು 20 ರೂಪಾಯಿ 30 ರೂಪಾಯಿ ಕೇಳ್ತಾರೆ. ನಾವು 100 ರೂಪಾಯಿ ಕೊಟ್ಟರುವೆ, ಕಡಿಮೆ ಅಂದ್ರೆ ಪ್ರತಿ ವರ್ಷ 3-4 ಲಕ್ಷ ನಮ್ಗೆ ಹೊರತೆ. ಒಂದ್ ಗಿಡಕ್ಕೆ ಕಡಿಮೆ ಅಂದ್ರೆ 1,000 ರೂಪಾಯಿ ಅಂತೂ ಸಿಗುತ್ತೆ. ಸಾಮಾನ್ಯವಾಗಿ ಬೆಳೆಗಾರರು ಮಾರಾಟಗಾರರು ಆಗೋದಿಲ್ಲ, ನೀವು ಹೆಂಗಾದ್ರಿ ಅದ್ರ ಬಗ್ಗೆ ಹೇಳಿ. ಅಲ್ಲ, ನಾವು ಅನ್ಭವಿಸಿದ್ವಲ್ಲ. ಈಗ ವ್ಯಾಪಾರದವ್ರು ಬಂದು ಉದಾಹರಣೆ, ಒಂದು ಹೆಬ್ಬೇವಿನ ಮರ ಇತ್ತು ನಮ್ದು, ಹೆಬ್ಬೇವಿನ ಅದೊಂದು ಮರನ ನಾವು ಅವತ್ತು ಅವ್ರು ಬಂದು ಕೇಳಿದ್ರೆ ಒಂದೊಂದು ಮರ 2,000 ರೂಪಾಯಿ ಕೊಟ್ಬಿಡ್ತಿದ್ವಿ, ಖಾಲಿ 2,000 ರೂಪಾಯಿಗೆ. ಆಮೇಲೆ ಹಿಂಗೆ ಸರ್ಚ್ ಮಾಡಿದ್ವಿ, ಅದು ಇಂಡಸ್ಟ್ರೀಸ್ ಇದೆ ಇಲ್ಲಿ ಸುರುವೇಕೆರೆ ಹತ್ರ ಇದೆ ಹೆಬ್ಬೇವಿನ ಮರದ್ದು ಪ್ಲೈವುಡ್ ಇಂಡಸ್ಟ್ರೀಸು, ಸ್ವಲ್ಪ ಹಿಂಗೆ ಸರ್ಚ್ ಮಾಡಿದ್ವಿ. ನಾವು ತಿಪ್ಪೂರು ಕಡೆ ಹೋದಾಗ ಯಾರು ಮಾತಾಡಿದಾಗ ಅವರು ಸ್ವಲ್ಪ ಇಲ್ಲಿ ಇಂಡಸ್ಟ್ರೀಸ್ ಇದೆ ಅಂದರು. ನಾವು ನಮ್ಮ ಬ್ರದರ್ ಹೋಗಿ ಅಲ್ಲಿ ಸರ್ಚ್ ಮಾಡಿದ್ವಿ, ಅವ್ರ ಓನರ್ ಕಾಂಟ್ಯಾಕ್ಟ್ ಮಾಡಿದ್ವಿ. ಅವ್ರು ಬಂದು ನೋಡಿದ್ರೆ ಖುಷಿಪಟ್ಟ ಓನರು, ಇಷ್ಟು ಗಾತ್ರ ಮರ ಎಲ್ಲಿ ಬೆಳೆದ್ರೆ ನೋಡಿಲ್ಲ ನೀವು ತಗೊಂಬನ್ನಿ ಅಂತಂದ್ರು. ಅವತ್ತು 6,300 ರೂಪಾಯಿ ಒಂದು ಟನ್ನು ಅಂದರೆ ಕಟಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟಿಂಗು, ಅಷ್ಟು ಮರಕ್ಕೆ 8 ಲಕ್ಷ ರೂಪಾಯಿ ಸಿಕ್ತು ನಮಗೆ. ನಾವೇ ಬೆಳೆದು ನಾವೇ ಮಾರಿದ್ರಿಂದ ಇವ್ರು ಯಾರು ವ್ಯಾಪಾರದಾರಿಗೆ ಕೊಟ್ಟಿದ್ರೆ ಒಂದು ಮರಕ್ಕೆ 2,000 4,800 10,000 ತೀರಿ 20,000 ಕೊಟ್ಬಿಟ್ರು ಮುಗ್ದೋಯ್ತು. ಅವತ್ತಿಂದಲೇ ನಾವು ತೀರ್ಮಾನ ಮಾಡಿದ್ರು, ಯಾವ್ದಾದ್ರು ನಾವು ಬೆಳೆದ್ ನಾವು ಮಾರ್ಬೇಕು, ಎಷ್ಟಾಗುತ್ತೆ ಅಷ್ಟು ಬೆಳ್ಕೋಬೇಕು. ಲಾರ್ಜ್ ಸ್ಕೇಲಲ್ಲಿ ಬೆಳೆಯೋದೆ ಬೇಡ, ನಮ್ದು ಎಷ್ಟು 3/4 ಎಕರೆಗೆ ಹಾಕಿದ್ವಿ, ವರ್ಷದಲ್ಲಿ ಒಂದು ಕಡಿಮೆಯಿಂದ 3 ಬಂದೇ ಬರುತ್ತೆ, ಮಾರೇ ಮಾರ್ತೀವಿ. ಮತ್ತೆ ಮನೆ ಹತ್ರ ಬರ್ತಾರೆ ನಮಗೆ ಹುಡುಕೊಂಡು, ಹಳ್ಳಿ ಜನ ಅಥವಾ ಹೊರಗಡೆರು ಸ್ವಲ್ಪ ರೈತರುಗಳು ವಿಸಿಟರ್ಸು ತಗೊಂಡು ಹೋಗ್ತಾರೆ ಸರ್. ಬೆಳೆಗಾರರು ಮಾರಾಟಗಾರರು ಆಗ್ಬೇಕು, ಒಳ್ಳೆ ಮಾತನ್ನ ಹೇಳಿದ್ರಿ. ಏನೇ ಬೆಳಿಲಿ ಅವರು, ಎಲ್ಲಿ ಮಾರುಕಟ್ಟೆ ಮಾಡಬೇಕು, ಎಲ್ಲಿ ಮಾರ್ಬೋದು, ಎಷ್ಟು ಬೆಲೆ ಅನ್ನೋದನ್ನ ಒಂಚೂರು ತಿಳ್ಕೊಂಡು ಮಾರಾಟ ಮಾಡೋದು ಒಳ್ಳೇದು ಅಂತ. ಹೌದೌದು, ಅದ್ರ ಬಗ್ಗೆ ಜ್ಞಾನ ಇರಬೇಕು. ಜ್ಞಾನ ಸಂಪತ್ತು ಎಲ್ಲಿ ಸಿಗುತ್ತೆ ಅಂತಂದ್ರೆ ತಿರುಗಾಟದಲ್ಲಿ ಸಿಗುತ್ತೆ. ಸುಮ್ಮನೆ ಮನೇಲಿ ಕೂತ್ಕೊಂಡು ಬಂದರಿಗೆ ಮಾರದ್ರಲ್ಲ, ಅಥವಾ ಸಭೆ ಸಮಾರಂಭ ಇಲಾಖೆ ಸಂಪರ್ಕ. ಈ ರೇಡಿಯೋನೂ ಸಹ ಒಂದು ಅದು ಮಾಹಿತಿ, ರೇಡಿಯೋದಲ್ಲಿ ಎಲ್ಲಾ ತರದ್ದು ಮಾಹಿತಿ ಸಿಗುತ್ತೆ. ಅದರಲ್ಲೂ ನಾವು ರೇಡಿಯೋ ಕಾರ್ಯಕ್ರಮ ಕೇಳಿ ತುಂಬಾ ಉದ್ದಾರ ಆಗಿದ್ದೀವಿ. ಅದರಲ್ಲೇನು ಎರಡನೇ ಮಾತಿಲ್ಲ. ಹಾಸನ ಆಕಾಶವಾಣಿ ನಾವು ಬೆಳಗ್ಗೆದ್ರು ಆಲಿಸ್ತೀವಿ ಮತ್ತೆ ಅದನ್ನು ಪಾಲಿಸ್ತೀವಿ, ಅದ್ರಲ್ಲಿ ಬರೋಂಥ ವಿಚಾರಗಳು, ಅದರಲ್ಲೂ ಮಾರುಕಟ್ಟೆವಾಣಿ ಇದೆಲ್ಲ ಬರ್ತಾ ಇತ್ತು ಕಾರ್ಯಕ್ರಮ. ಅವನ್ನೆಲ್ಲ ನೋಡಿ ನಾವು ಬೆಳಗಾರಾದ್ರೆ ಸಕ್ಸಸ್ ಆಗಕ್ಕೆ ಸಾಧ್ಯ ಅನ್ನೋದಕ್ಕೋಸ್ಕರ ಉದಾಹರಣೆ ಡೈರಿ ಹಾಲು ನಾವೇ ತಗೊಂಡೋಗಿ ಸಹಕಾರಿ ಸಂಘ ಆಗೋದ್ರಿಂದ ನಮಗೆ ಎಫೆಕ್ಟಿವ್ ಇದೆ. ಅದು ಇಲ್ಲಿ ದಾರಿಯಲ್ಲಿ ಮನೆ ಹತ್ರ ತಗೊಂಡೋರಿಗೆ ಕೊಟ್ರೆ ಏನಿದೆ ಹೇಳ್ರಿ, 20 ರೂಪಾಯಿಗೆ 15 ರೂಪಾಯಿಗೆ ತಗೊಂಡು ಹೋಗ್ತಾರೆ, ಅಲ್ಲಿಗೆ ಹೋದ್ರೆ ನಾವೇ ಮಾರಾಟಗಾರರಾಗಿ ಕೊಟ್ರೆ 30 ರೂಪಾಯಿ ಕೊಡ್ತಾರೆ. ಈ ತರ ಕಾನ್ಸೆಪ್ಟ್ಸ್. ದಾಳಿಂಬೆ ಬೆಳಗ್ಗೆ ಸಾಕಷ್ಟು ರೋಗಗಳು ಬರುತ್ತೆ, ಹಂಗಾಗಿ ಹೆಚ್ಚು ಔಷಧಿಗಳನ್ನ ಸಿಂಪಡಣೆಯನ್ನ ಮಾಡುವಂಥದ್ದು ಸಾವಯವ ಪದ್ಧತಿನಲ್ಲೂ ಕೂಡ ಮಾಡಬಹುದು ಅನ್ನುವಂಥದ್ದು ಬಹಳ ಬೆರಳೆಣಿಕೆಯಷ್ಟು. ಕೆಲವರು ಮಾಡಿದ್ದಾರೆ, ಕೆಲವರು ಸಕ್ಸಸ್ ಕೂಡ ಆಗಿದ್ದಾರೆ, ಆದರೂ ಒಂದ್ ಸ್ವಲ್ಪ ಕಷ್ಟಪಡ್ತಾರೆ. ಈಗ ಸಾವಯವ ಪದ್ಧತಿಯಲ್ಲಿ ಮಾಡಿದ್ರೆ ನಮ್ಗೆ ಇಳುವರಿ ಮೇಲೆ ಹೊಡೆತ ಬೀಳುತ್ತೆ ಅನ್ನುವಂಥದ್ದು ಕೆಲವರಲ್ಲಿ ಇರ್ತಕ್ಕಂಥ ನಂಬಿಕೆ. ನೀವು ಸಂಪೂರ್ಣ ಸಾವಯವ ಪದ್ಧತಿಯಲ್ಲಿ ಮಾಡಿದಿರಿ, ಯಾವ ರೋಗ ಮತ್ತು ಕೀಟಗಳ ಬಾಧೆಯೂ ಕೂಡ ಇಲ್ಲಿ ಇಲ್ಲ, ಇದು ಹೇಗೆ ಸಾಧ್ಯ ಆಯ್ತು? ಏನಿಲ್ಲ, ಗಂಜಲನ ಹಾಕ್ಬಿಟ್ರೆ ಎಲ್ಲ ಔಷಧಿ ಅದ್ರೊಳಗೆ ಬರುತ್ತೆ. ಬುಡಕ್ಕೆ ನೇರವಾಗಿ ನಾವು ತಾಯಿಯದೇಲಿ ಕುಡ್ದಂಗೆ ಯಾವ ರೋಗನೂ ಬರಲ್ಲ. ಆ ತರ ನಾವು 5-10 ಲೀಟರ್ ಗಂಜ ಕುಡಿಸ್ತೀವಿ ಅಂತ ಹೇಳಿದ ಪ್ರತಿ ದಿವಸ ನಮಗೆ ರೆಗ್ಯುಲರ್ ಆಗಿ ವರ್ಕ್ ಅದು, ದಿವಸ ಕಾಲ್ ಲೀಟರ್ ಅರ್ಧ ಲೀಟರ್ ಡ್ರಿಪ್ಪಿನ ಜೊತೆ ಹಾಕ್ಬಿಡ್ತೀವಿ, ಅದು ಎಲ್ಲ ರೋಗ ನಿರೋಧಕ ಶಕ್ತಿ ಅದ್ರಲ್ಲಿ ಬಂದ್ಬಿಡುತ್ತೆ, ಮತ್ತೆ ಹಣ್ಣಿನ ರುಚಿ ಬರುತ್ತೆ, ಬಣ್ಣ ಬರುತ್ತೆ, ಇಳುವರಿನೂ ಹೆಚ್ಚಾಗುತ್ತೆ, ತೂಕ ಒಂದೊಂದು ಕಲ್ ತೂಗದಂಗೆ ತೂಗುತ್ತದು. ಬೇರೆ ಇಷ್ಟು ಗಾತ್ರ ಇದ್ರು ಅದು 100 ಗ್ರಾಮ್ ಬರಲ್ಲ, ನಮಗೆ 1/2 ಕೆಜಿ ಬರುತ್ತೆ. ಹಿಂಗಿರಿದ್ರೆ ಅಷ್ಟು ವೆಯ್ಟ್ ಇರುತ್ತೆ ಸರ್. ಗಂಜಲ ಬರೀ ಬುಡಕ್ ಹಾಕೋದಷ್ಟೇನೆ? ಅಷ್ಟೇ ಅಷ್ಟೇ, ಬುಡಕ್ ಹಾಕೋದಷ್ಟೇ. ಬುಡಕ್ಕೆ ಹಾಕ್ಬಿಟ್ಟು ಡ್ರಿಪ್ ನೀರ್ ಬಿಡ್ತೀವಿ ಮಾಮೂಲಿ, ಅದ್ರಲ್ಲಿ ಅದು ಭೂಮಿಗೆ ಒಟ್ಟೋಗ್ತಾ ಹೋಗುತ್ತೆ. ಕೆಲವರು ಸಿಂಪಡಣೆಯನ್ನು ಕೂಡ ಮಾಡ್ತಾರೆ ಗಂಜಲವನ್ನು. ನಾವು ಏನಾದ್ರು ಸಿಂಪಡಣೆ ಮಾಡಿಲ್ಲ ಸರ್, ಬುಡಕ್ಕೆ ಕೊಡ್ತೀವಿ ನೇರವಾಗಿ, ಗಡ್ಡಿ ಕೊಡೋದ್ರಿಂದ ಆಟೋಮೆಟಿಕ್ ಹೋಗುತ್ತಲ್ಲ ಸರ್, ರೂಟಲ್ಲಿ ಹೋಗ್ಬಿಡುತ್ತಲ್ಲ. ನೀವು ದಾಳಿಂಬೆಯನ್ನು ಬೆಳೆದಿರ್ತಕ್ಕಂಥದ್ದು ಕೇವಲ 1/4 ಎಕರೆನಲ್ಲಿ, ಎಷ್ಟು ಆದಾಯ ಆಯ್ತು ಇದರಲ್ಲಿ? ಆಗಿದೆ ಆವರೇಜ್ ಆಗಿ 8 ವರ್ಷ ಅಂದ್ರೆ 1 ವರ್ಷಕ್ಕೆ 4 ಲಕ್ಷ ಅಂದ್ರೆ ಆಗಿದೆ ಸರ್, ಲೆಕ್ಕ ಹಾಕಿ ಒಂದು 25-30 ಲಕ್ಷಕ್ಕಂತೂ ಮೋಸ ಇಲ್ಲ. 30-35 ಲಕ್ಷ ಆಗಿದೆ. ಬೇಡ 25 ಲಕ್ಷನೇ ಅಂತಕಣ್ಣ, ಅಲ್ಲ ಇರ್ಲಿ ಜಾಸ್ತಿ ಬಂದಿದೆ, ಅಷ್ಟಕ್ಕಂತೂ ಮೋಸ ಇಲ್ಲ. ನಾವು ಅಷ್ಟು ಜಮೀನು ಮಾರಿದ್ರು ಅಷ್ಟಕ್ಕೆ ತಾಂತಿರ್ಲಿಲ್ಲ. ಹೌದು, ಒಳ್ಳೆ ಆದಾಯ ದಾಳಿಂಬೆದಲ್ಲಿ ಮಾಡ್ಲಿಕ್ಕೆ ಅದ್ರಲ್ಲಿ ಸಾಧ್ಯ ಆಯ್ತು. ಮಾಡಿದ್ವಿ ಸರ್, ಮಾಡಿದ್ವಿ, ಎಲ್ಲದರಲ್ಲೂ ಆದಾಯ ಇದೆ, ಅಡಿಕೆ ತೆಂಗು ದಾಳಿ ಮಾಡಿದ್ರೆ ಎಲ್ಲದೂ ಇದೆ ಸರ್. ತಪಸ್ ಮಾಡ್ಬೇಕಷ್ಟೇ, ಕೃಷಿ ಅವನೊಂಥರ ಸಂಶೋಧಕನಾಗಿ ಮಾಡ್ಬೇಕು ರೈತ, ಆಗ ಮಾತ್ರ ಸಾರ್ಥಕ ಆಗುತ್ತೆ. ಸುಮ್ನೆ ಯಾರ ಮಾಡಿದ್ರು ಏನೋ ಮಾಡಿದ್ರು ನಾನು ಹೇಳ್ದೆ ಅಂತ ಅವ್ರು ಮಾಡಕ್ ಹೋದ್ರೆ ಆಗಲ್ಲ. ಅವರಲ್ಲಿ ಇರೋಂತ ರಿಸೋರ್ಸಸ್, ಮ್ಯಾನ್ ಪವರ್, ಅದು ಧನ ಸಂಪತ್ತು ಎಲ್ಲದನ್ನು ಅವ್ರು ಕ್ರೋಢೀಕರಿಸಬೇಕು. ಈಗ ನಾನು ಹೇಳಿದ್ದು ಅವ್ರು ಮಾಡಕ್ ಹೋದ್ರೆ ಅವ್ರ ಧನ ಇರಲ್ಲ, ಜನ ಇರಲ್ಲ, ಫೇಲ್ ಆಗಿ ಆಗ್ತಾರೆ. ಅವ್ರ ಮಟ್ಟದಲ್ಲಿ ಏನಾಗುತ್ತೆ ಅದ್ ಮಾಡ್ಬೇಕು. ರೈತ ನಿಜವಾಗ್ಲೂ ಸಂಶೋಧಕ ಹೇಳಿದಲ್ಲ, ಲ್ಯಾಂಡ್ ಅನ್ನೇ ಲ್ಯಾಬ್ ಮಾಡ್ಬೇಕು, ಆಗ ಅವ್ನು ಸಾಧ್ಯವಾಗುತ್ತೆ. ಈಗ ಅಫಿಷಿಯಲ್ಸ್ ಏನು ಅಂತಂದ್ರೆ ಸೈಂಟಿಸ್ಟ್ ಲ್ಯಾಬ್ ನ ಲ್ಯಾಂಡ್ ಮಾಡಿರ್ತಾರೆ, ಇನ್ನು ತೋರಿಸ್ತಾರೆ, ಇಷ್ಟೇ ಡಿಫ್ರೆನ್ಸ್. ಪ್ರಯೋಗಶೀಲಾಗಿ ಇರಬೇಕು ರೈತ. ತಮ್ಮ ಜಮೀನಿನಲ್ಲಿ ಅರಣ್ಯ ಕೃಷಿಗೂ ಕೂಡ ಒತ್ತನ್ನ ಕೊಟ್ಟಿದ್ದೀರಿ, ದೊಡ್ಡ ದೊಡ್ಡ ಮರಗಳು ಇದ್ದಾವೆ, ಅದರಿಂದ ಒಂದಷ್ಟು ಆದಾಯನು ಕೂಡ ನೀವು ಮಾಡ್ಕೊಂಡಿದ್ದೀರ. ಇನ್ನು ಮುಂದೆ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿ ಇರೋಂಥದ್ದು. ಎಂತೆಂಥ ಅರಣ್ಯ ಕೃಷಿಯನ್ನ ನೀವು ಮಾಡ್ಕೊಂಡಿದ್ದೀರಿ, ಎಂತೆಂಥ ಗಿಡಗಳನ್ನ ಹಾಕೊಂಡಿದ್ದೀರಿ, ಹೇಗೆ ಇದರಿಂದ ಲಾಭ ಮಾಡೋಂಥದ್ದು? ಅಲ್ಲ, ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ನಾವು ಹೆಬ್ಬೇವಿನ ಬಗ್ಗೆ ಅವತ್ತು ಅನುಭವ ಗೊತ್ತಿರಲಿಲ್ಲ. 2 ರೂಪಾಯಿ ಗಿಡ ತಂದಾಕಿದ್ವಿ, ಒಂದೊಂದು ಗಿಡ 20,000 ರೂಪಾಯಿ ಮಾರಿದ್ವಿ. ಒಂದ್ ಮರಕ್ಕೆ 2 ರೂಪಾಯಿ ಏನೇನು ಅಲ್ಲ. ಅದನ್ನ ಕಂಡು ನಾವು ಬೆಳೆದ್ರೆ ನಮ್ಮ ಪ್ರಕೃತಿನ ಕಂಡು ಅರಣ್ಯ ಇಲಾಖೆಯವರು ಸಹ ಬಂದು CCFO DFO RFO ಕಂಬೈಂಡ್ ವಿಸಿಟ್ ಮಾಡಿ ನಮ್ಮ ತೋಟದಲ್ಲಿ ವಿಡಿಯೋ ಶೂಟಿಂಗ್ ಮಾಡಿ ಅದನ್ನ ಯೂಟ್ಯೂಬ್ಗೂ ಸಹ ಅಪ್ಲೋಡ್ ಮಾಡಿ 1,000 ಜನ ಬಂದು ನೋಡೋಗಿದ್ದಾರೆ. ತೇಗ ಇದೆ, ಎಬ್ಬೆವಿದೆ, ಸಿಲ್ವರ್ ಇದೆ, ಮ್ಯಾಂಜಿಯಂ ಇದೆ, ಅಕೇಶ್ಯ ಇದೆ, ಶಿವನೆ ಇದೆ, ಸರ್ವೆ ಇದೆ, ಎಲ್ಲ ತರ ಅರಣ್ಯ ಗಿಡ ಇದೆ ಸರ್. ಇದು ಸಾಕಷ್ಟು 1,00,000 ರೂಪಾಯಿ ಗಳಿಸಿದೀವಿ ಅದರಲ್ಲಿ, ಇನ್ನೂ ಆಗುತ್ತೆ. ಒಂದ್ ಜಮೀನ್ ನಾವು 87,000 ರೂಪಾಯಿ ನಮ್ಮ ಅಪ್ಪರ ಕಾಲದಲ್ಲಿ ತಾಂಡಿದ್ವಿ, ಅದ್ರಲ್ಲಿ ಇದುವರೆಗೂ 7-8 ಲಕ್ಷ ರೂಪಾಯಿ ಮರನೇ ಮಾರಿದ್ವಿ. ಇನ್ನೂ 1,00,000 ರೂಪಾಯಿ ಮರ ಇದೆ ವಿತ್ ತೆಂಗಿನ ಗಿಡ ಇದೆ ಅದ್ರೊಳಗೆ. ಹಂಗೆ ಅವತ್ತು 82,000 ರೂಪಾಯಿ ಅಷ್ಟೇ, 1 ಮೀಟರ್ ಆಗ್ಲೇ ಇತ್ತು ಅದು, ಅಥವಾ 2 ಮೀಟರ್ ಆಗ್ಲೇ ಇತ್ತು. 20 ಅಡಿ ಉದ್ದಕ್ಕೆ 5 ಮರ ಅಂದ್ರೆ ಒಂದ್ ಮರಕ್ಕೆ 20,000 ಆವರೇಜ್ ಅಂತಂದ್ರೆ ದುಡ್ಡು ಎಷ್ಟಾಯ್ತು? 1 ಲಕ್ಷ ಆಯ್ತು. ಆ ತರ ಇಡೀ ನಿಮ್ ಜಮೀನ ಮರ ಎಲ್ಲ ಲೆಕ್ಕ ಹಾಕಿದ್ರೆ ಎಷ್ಟಾಯ್ತು ಅಂತ ಅವರು ದೊಡ್ಡದ ಲೆಕ್ಕಾಚಾರ ಮಾಡಿದ್ರು. ಹಂಗೆ ಪ್ರತಿಯೊಬ್ಬ ರೈತನೂ ಎಲ್ಲ ವೇಸ್ಟ್ ಜಾಗ ಬಿಡದ ವೇಸ್ಟ್ ಜಾಗಗಳಿಗೆ ನೆಟ್ರೆ ಅನುಕೂಲ ಆಗುತ್ತೆ ಅರಣ್ಯ. ಈ ಮರ ಆಗ್ತಕ್ಕಂತ ಗಿಡಗಳನ್ನ ಹಾಕೊಂಡ್ರೆ ಸರಿಯಾಗಿ ಬೆಳೆ ಬರೋದಿಲ್ಲ, ನೆರಳಾಗುತ್ತೆ ಅನ್ನೋ ಒಂದು ಆರೋಪ ಇದೆ, ನೀವು ಅದನ್ನ ಹೆಂಗೆ ನಿರ್ವಹಣೆ ಮಾಡಿದಿರಿ? ಅಲ್ಲ, ಖಂಡಿತ ಅದು ಆರೋಪ ನಾವು ಒಪ್ಕೊಂತೀವಿ, ಬಟ್ ಆದ್ರೂ ಬಾರ್ಡರ್ ಹಾಕಬೇಕು ಅಥವಾ ಅದನ್ನೇ ಮಿಕ್ಸಿಂಗ್ ಸಪರೇಟ್ ಆಗಿ ಹಾಕ್ಬೇಕು, ಹಾಕಿದ್ರದ್ದು ಪ್ರೂನಿಂಗ್ ಮಾಡ್ಬೇಕು, ಬ್ರಾಂಚಸ್ ಬೆಳೆದಂಗೆ, ಆಮೇಲೆ ಅವು ಏಜಿಗೆ ಬಂದಾಗ ಕಟಾವ್ ಮಾಡಿ ಮಾರ್ಬೇಕು. ಪರ್ಮನೆಂಟ್ ಆಗಿ ಬಿಟ್ಕೊಂಡ್ರೆ ಅದು ಎಫೆಕ್ಟೇ. ಈಗ ಎಬ್ಬೆ 10 ವರ್ಷಕ್ಕೆ ಕಟಾವಿ ಬರುತ್ತೆ, ಮಾರ್ಬಿಡ್ಬೋದು. ಈಗ ತೆಂಗಿಗೆ ಆಗ್ತಾನೆ ಅಂತಂದ್ರೆ ಇನ್ನು 5-6 ವರ್ಷ ಬೇಕಾವ್ ತೆಂಗಿನಕಾಯಿ ಈಲ್ಡಿಂಗ್ ಬರ್ಬೇಕಾರೆ, ಇನ್ನು 5 ವರ್ಷ ಎಕ್ಸ್ಟ್ರಾ ಬಿಟ್ಬಿಟ್ರೆ ಮರ ಮಾರ್ಬಿಡ್ಬೋದು, ತೆಂಗು ಉಳ್ಕೊಳತ್ತೆ. ಬರೇ ತೆಂಗನ್ನ ಯಾಕೆ ಕೂತ್ಕೊಂತಾರೆ? 5 ವರ್ಷಕ್ಕೆ ಬರೀ ತೆಂಗಿನ ರಾಗಿ ಬೆಳೆಯೋದು, ಜೋಳ ಬೆಳೆಯೋದು, ಕಾಳು ಬೆಳೆಯೋದು ಮಾಡ್ತಾರೆ. ಇವ್ರು ಇಂಡೈರೆಕ್ಟ್ ಆಗಿ ಇದನ್ನ ಎಬ್ಬೆ ಇಂಥ ಮಾಡಿದ್ರೆ 10 ವರ್ಷದಲ್ಲಿ ಇನ್ಕಮ್ ಅಲ್ಲ ಸರ್. ಮೊನ್ನೆ ಯಾರು ಡಾಕ್ಟರ್ ಬಂದ್ರು ನಮ್ಮ ಸಲಹೆ ಮೇರೆಗೆ ಅವ್ರು ಹಾಕಿದ್ರು, ನಿಮ್ಮಿಂದ ನಾನು ಪ್ರೇರಣೆ ಆಗಿ ಹಾಕ್ತೀನಿ, ಇವತ್ತು ನನಗೆ 50 ಲಕ್ಷ ರೂಪಾಯಿ ಮರ ಇವತ್ತು ರೆಡಿ ಇದೆ ಇಲ್ಲಿ ಅಂತೇಳಿ ಅಂತ.

ಕೇಳುಗರೆ, ಇದುವರೆಗೂ ಕಿಸಾನ್ ವಾಣಿಯಲ್ಲಿ ಸಮಗ್ರ ಕೃಷಿಯಲ್ಲಿನ ಅನುಭವಗಳ ಕುರಿತು ಚನ್ನರಾಯಪಟ್ಟಣ ತಾಲೂಕು ನವಿಲೆ ತಿಮ್ಮಲಾಪುರದ ಪ್ರಗತಿಪರ ಕೃಷಿಕ ಓಂಕಾರ ಮೂರ್ತಿಯವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಆಕಾಶವಾಣಿ ಹಾಸನ ಎಫ್ಎಂ. ಈಗ ಕೇಳಿ ಕಾರ್ಯಕ್ರಮ ವಿವರ. ಕೇಳುಗರೆ, ನಮ್ಮ ನಿಲಯದಿಂದ ಈ ದಿನ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ ನೀವು ಕೇಳ್ತೀರಾ 6:20 ಗೀತಸುಧಾ, 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ, 6:51 ಗಾನಯಾನ, 7:45 ಕನ್ನಡ ಭಾಷಣ, ಇತ್ತೀಚಿನ ಕಾವ್ಯದಲ್ಲಿ ಮಹಿಳಾ ಧ್ವನಿಗಳು, ಮಾತನಾಡುತ್ತಾರೆ ಡಾ ಸವಿತಾ ರವಿಶಂಕರ್, 9:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಅರುಣಾ ಸಾಯಿರಾಮ್ ಅವರ ಹಾಡುಗಾರಿಕೆ, ಪಕ್ಕವಾದ್ಯ ವೈಲಿನ್ ಆರ್ ಎಸ್ ಕಣ್ಣನ್, ಮೃದಂಗ